ಈಗ ಕೇಳಿ. ರೈತ ಬಾಂಧವರೇ ಹಾಗೂ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮ ಕೇಳುಗರೆ, ಇವತ್ತು ನಮ್ಮ ಜೊತೆ ಡಾಕ್ಟರ್ ಧರ್ಮರಾಜ್ ಭೀಮ್ ಅವರು ಇದ್ದಾರೆ. ಇವರು ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಕೃಷಿ ವಿಸ್ತರಣಾ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವತ್ತು ನಮ್ಮ ಜೊತೆ ರಾಷ್ಟೀಯ ತೋಟಗಾರಿಕೆ ಮಿಷನ್ ಈ ಕುರಿತು ನಮ್ಮ ಕೇಳುಗರಿಗೆ ಸಂದರ್ಶನ ರೂಪದಲ್ಲಿ ಮಾಹಿತಿ ಮಾಡಿಕೊಳ್ಳಿಕ್ಕಿದ್ದಾರೆ. ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ತಮಗೆ ಸ್ವಾಗತ ಕೋರುತ್ತಾ ನಮಸ್ಕಾರ ಸರ್. ನಮಸ್ಕಾರ ಸರ್. ಹೇಳಿ, ಇದು ರಾಷ್ಟೀಯ ತೋಟಗಾರಿಕೆ ಮಿಷನ್ ಇದು ಯಾವ ವರ್ಷ ಆರಂಭ ಆಯಿತು, ಏನು ಒಂದು ಉದ್ದೇಶದೊಂದಿಗೆ ಕಿರುಪರಿಚಯ? ರಾಷ್ಟ್ರೀಯ ತೋಟಗಾರಿಕೆ ಮಿಷನ್ ಅನ್ನೋದು ಭಾರತ ಸರ್ಕಾರದ ಬಹುಮುಖ್ಯ ಯೋಜನೆ. ಇದು 2005-06 ಸ್ಟಾರ್ಟ್ ಆಯಿತು ಸರ್. ಪ್ರಮುಖವಾಗಿ ದೇಶದ ರೈತರ ಆದಾಯ ಮತ್ತು ಜೀವನ ಮಟ್ಟ ಹೆಚ್ಚಿಸಲು ಕೇಂದ್ರ ಸರ್ಕಾರವು ಹಲವು ಯೋಜನೆಗಳನ್ನು ಆರಂಭಿಸಿದೆ. ಈಗಾಗಲೇ ಈ ಯೋಜನೆಗಳ ಮೂಲಕ ರೈತರ ಸಮಸ್ಯೆಗಳಿಗೆ ಪರಿಹಾರ ನೀಡಲು ಪ್ರಯತ್ನಿಸುತ್ತಿದೆ ಸರ್. ಇದರೊಂದಿಗೆ ಕೃಷಿ ಬೆಳೆಗಳ ಗುಣಮಟ್ಟ ಹೆಚ್ಚಿಸುವುದು ಕೂಡ ಈ ಯೋಜನೆಗಳ ಉದ್ದೇಶವಾಗಿದೆ. ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ರಾಷ್ಟ್ರೀಯ ತೋಟಗಾರಿಕೆ ಮಿಷನ್ ಎಂಬ ಯೋಜನೆಯನ್ನು 2005-06 ಸಾಲಿನಲ್ಲಿ ಪ್ರಾರಂಭಿಸುತ್ತದೆ. ಈ ಯೋಜನೆಯಡಿ ತೋಟಗಾರಿಕೆ ಕ್ಷೇತ್ರದಲ್ಲಿ ಆಸಕ್ತಿ ಹೊಂದಿರುವ ರೈತರಿಗೆ ಉತ್ತೇಜನ ನೀಡಲು ಇದರ ಉದ್ದೇಶ ಆಗಿರುತ್ತದೆ. ಇತ್ತೀಚೆಗೆ ತೋಟಗಾರಿಕೆ ಕ್ಷೇತ್ರದತ್ತ ಜನರ ಒಲವು ಹೆಚ್ಚಾಗ್ತಾ ಇದೆ. ಕೆಲವು ರೈತರು ತೋಟಗಾರಿಕೆ ಬೆಳೆಗಳಿಂದ ಉತ್ತಮ ಆದಾಯ ಗಳಿಸುತ್ತಿದ್ದಾರೆ. ಈ ಅಂಶವನ್ನು ಕೇಂದ್ರವಾಗಿಸಿಕೊಂಡು ಸರ್ಕಾರವು ಇದರ ಉತ್ತೇಜನ ನೀಡಲು ಈ ಯೋಜನೆಯನ್ನು ಅನುಷ್ಠಾನಗೊಳಿಸುತ್ತಿದ್ದಾರೆ ಸರ್. ನಮ್ಮ ದೇಶದಲ್ಲಿ ಮುಖ್ಯವಾಗಿ ತೋಟಗಾರಿಕೆ ಬೆಳೆಗಳಂದ್ರೆ ಮಾವು, ನಿಂಬೆ, ಸಪೋಟ, ಬಾಳೆ ಇತ್ಯಾದಿ ಹಣ್ಣುಗಳು ಗರಿಷ್ಠ ಪ್ರಮಾಣದಲ್ಲಿ ಉತ್ಪಾದಿಸಲಾಗುತ್ತದೆ. ಸಮೀಕ್ಷೆ 2015-16 ಸಾಲಿನ ಸಮೀಕ್ಷೆ ಪ್ರಕಾರ ಒಟ್ಟು ದೇಶದ ಹಣ್ಣಿನ ಉತ್ಪಾದನೆ 90,000 ಟನ್ಗಳಷ್ಟಿದೆ. ಮಸಾಲೆ ಪದಾರ್ಥಗಳಲ್ಲೂ ಭಾರತ ನಂಬರ್ 1 ಆಗಿ ಹೊರಹೊಮ್ಮಿದೆ. ತರಕಾರಿ ಉತ್ಪಾದನೆಯಲ್ಲಿ ಕೂಡ ಆಲೂಗಡ್ಡೆ, ಟೊಮೆಟೊ, ಈರುಳ್ಳಿ, ಹೂಕೋಸು, ಮೆಣಸಿನಕಾಯಿ ಇತ್ಯಾದಿ ತರಕಾರಿಗಳು ಕೂಡ 2015-16 ಸಮೀಕ್ಷೆಯ ಪ್ರಕಾರ 1.69 ಲಕ್ಷ ಟನ್ ತರಕಾರಿ ಉತ್ಪಾದನೆ ಪ್ರತಿ ವರ್ಷವೂ ಆಗ್ತಾ ಇದೆ. ಇಡೀ ವಿಶ್ವದಲ್ಲಿ ತರಕಾರಿ ಉತ್ಪಾದನೆಯಲ್ಲಿ ಭಾರತ 2ನೇ ಸ್ಥಾನದಲ್ಲಿದೆ, ಚೀನಾ 1ನೇ ಸ್ಥಾನದಲ್ಲಿದೆ. ಇದೇ ರೀತಿ ತೋಟಗಾರಿಕಾ ರೈತರ ಅಥವಾ ಬೆಳೆಗಾರರನ್ನು ಇನ್ನಷ್ಟು ಉತ್ತೇಜಿಸಲು ಕೇಂದ್ರ ಸರ್ಕಾರ ಈ ರಾಷ್ಟ್ರೀಯ ತೋಟಗಾರಿಕೆ ಮಿಷನ್ ಯೋಜನೆಯನ್ನು ಅನುಷ್ಠಾನಗೊಳಿಸ್ತಾ ಇದೆ ಸರ್. ಉದ್ದೇಶಗಳಿಗೆ ಬಂದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಈ ರಾಷ್ಟ್ರೀಯ ತೋಟಗಾರಿಕೆ ಮಿಷನ್ ಉದ್ದೇಶ ರೈತರಿಗೆ ಉತ್ತಮ ಆದಾಯ ಮೂಲಗಳನ್ನು ಒದಗಿಸುವುದು, ಕೃಷಿ ಉತ್ಪನ್ನಗಳ ಗುಣಮಟ್ಟ ಸುಧಾರಿಸುವುದು ಈ ಯೋಜನೆಯ ಪ್ರಮುಖ ಉದ್ದೇಶ ಆಗಿದೆ. ಇದಲ್ಲದೆ ತೋಟಗಾರಿಕೆ ಬೆಳೆಗಳಿಗೆ ಉತ್ತೇಜನ ನೀಡುವ ಮೂಲಕ ಸಾಂಪ್ರದಾಯಿಕ ಕೃಷಿಗೆ ಬದಲಾಗಿ ಆಧುನಿಕ ಕೃಷಿಯತ್ತ ರೈತರನ್ನು ಆಕರ್ಷಿಸುವ ಗುರಿ ಹೊಂದಿದೆ. ಅಂದ್ರೆ ಕೇಂದ್ರ ಸರ್ಕಾರ ಈ ಯೋಜನೆಯಡಿ ದೇಶದ ರೈತರಿಗೆ ಹೆಚ್ಚಿನ ಬೆಲೆಗೆ ತರಕಾರಿ, ಹಣ್ಣು, ಹೂವು, ಸಾಂಬಾರು ಪದಾರ್ಥಗಳನ್ನು ಬೆಳೆಯಲು ಪ್ರೋತ್ಸಾಹಿಸ್ತಾ ಇದ್ದಾರೆ. ಅಂದ್ರೆ ಉದಾಹರಣೆಗೆ ವಿವಿಧ ಯೋಜನೆಗಳಲ್ಲಿ ವಿವಿಧ ರೀತಿಯ ಸವಲತ್ತುಗಳಿದ್ದಾವೆ ಸರ್. ಆ ಸವಲತ್ತುಗಳನ್ನು ಬಳಸಿಕೊಂಡು ತೋಟಗಾರಿಕೆ ರೈತರು ತೋಟಗಾರಿಕೆ ಬೆಳೆಯನ್ನು ಬೆಳೆದು ತಮ್ಮ ಆದಾಯಗಳನ್ನು ಹೆಚ್ಚಿಸದಲ್ಲದೆ ದೇಶಕ್ಕೆ ಪೌಷ್ಟಿಕಯುಕ್ತ ಒಂದು ಹಣ್ಣು ತರಕಾರಿಗಳನ್ನು ಒದಗಿಸುವ ಒಂದು ಯೋಜನೆ ಇದಾಗಿದೆ ಸರ್. ರಾಷ್ಟ್ರೀಯ ತೋಟಗಾರಿಕೆ ಮಿಷನ್ ಅಡಿಯಲ್ಲಿ ರೈತರಿಗೆ ನೀಡುವ ಆರ್ಥಿಕ ಸಹಾಯಕ್ಕಾಗಿ ರಾಜ್ಯ ಸರ್ಕಾರದಲ್ಲಿ 35-50% ಹೊಂದಿಕೆ ಇರುತ್ತದೆ. ಉಳಿದ ಮೊತ್ತವನ್ನು ಕೇಂದ್ರ ಸರ್ಕಾರ ಭರಿಸುತ್ತದೆ. ಈ ರಾಷ್ಟ್ರೀಯ ತೋಟಗಾರಿಕೆ ಮಿಷನ್ ನ ಯೋಜನೆಗಳು ಮತ್ತು ವೈಶಿಷ್ಟ್ಯತೆಗಳ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ. ರಾಷ್ಟ್ರೀಯ ತೋಟಗಾರಿಕೆ ಮಿಷನ್ ಯೋಜನೆ ಅಡಿಯಲ್ಲಿ ದೇಶದ ಸಣ್ಣ ಮತ್ತು ಅತಿ ಸಣ್ಣ ರೈತರು ಕಡಿಮೆ ಭೂಮಿಯಲ್ಲಿ ಹೆಚ್ಚು ಉತ್ಪಾದಿಸಲು ಸಾಧ್ಯವಾಗುತ್ತದೆ. ಈ ಯೋಜನೆ ಮೂಲಕ ಆಹಾರ ಬೆಳೆಗಳಿಗೆ ಹೋಲಿಸಿದರೆ ತೋಟಗಾರಿಕೆ ಬೆಳೆಗಳಲ್ಲಿ ನೀರಾವರಿ ಅವಶ್ಯಕತೆ ಹೆಚ್ಚಿರುತ್ತದೆ. ಆ ಒಂದು ವಿಷಯವನ್ನು ಆಧಾರವನ್ನಾಗಿಟ್ಟುಕೊಂಡು ನೀರಾವರಿ ಕ್ಷೇತ್ರದಲ್ಲಿ ಸಹಾಯಕ ಅನುಕೂಲ ಮಾಡುವುದು ಒಂದು ಇದರ ಉದ್ದೇಶವಾಗಿದೆ. ತೋಟಗಾರಿಕೆಯಲ್ಲಿ ಬೆಳೆದ ಬೆಳೆಗಳಿಗೆ ವರ್ಷವಿಡೀ ಮಾರುಕಟ್ಟೆಯಲ್ಲಿ ಬೇಡಿಕೆ ಇರುತ್ತದೆ. ಇದರಿಂದಾಗಿ ಬೆಳೆಗಳನ್ನು ಮಾರಾಟ ಮಾಡಲು ರೈತರಿಗೆ ಯಾವುದೇ ತೊಂದರೆ ಆಗಬಾರದೆಂಬ ದೃಷ್ಟಿ ಇಟ್ಟುಕೊಂಡು ಈ ಮಿಷನ್ ನಲ್ಲಿ ವಿವಿಧ ಯೋಜನೆಗಳನ್ನು ಹೂಡಿರುತ್ತಾರೆ. ಈ ಯೋಜನೆಗಳಲ್ಲಿ ರೈತರು ಒಮ್ಮೆ ಬೆಳೆದರೆ ಹಲವು ವರ್ಷಗಳ ಉತ್ಪಾದನೆಗಳನ್ನು ತೆಗೆದುಕೊಳ್ಳಬಹುದು. ಅಂದ್ರೆ ಈ ಬಹುವಾರ್ಷಿಕ ಹಣ್ಣಿನ ಬೆಳೆಗಳಿಂದ ಹಲವು ವರ್ಷಗಳವರೆಗೆ ಉತ್ಪಾದನೆಯನ್ನು ಪಡೆದುಕೊಳ್ಳಬಹುದಾಗಿದೆ. ತೋಟಗಾರಿಕೆ ಮೂಲಕ ಬೆಳೆಯುವ ಬೆಳೆಗಳು ಆಹಾರ ಬೆಳೆಗಳಿಗಿಂತ ಹೆಚ್ಚು ಪೌಷ್ಟಿಕಾಂಶ ಮೌಲ್ಯವನ್ನು ಹೊಂದಿರುತ್ತವೆ. ಹಾಗಾಗಿ ಪೌಷ್ಟಿಕಾಂಶ ಭದ್ರತೆಯನ್ನು ಒದಗಿಸುವಲ್ಲಿ ಉತ್ತೇಜನ ನೀಡುವಲ್ಲಿ ಈ ಯೋಜನೆ ಪರಿಣಾಮಕಾರಿಯಾಗಿದೆ. ಅಂದ್ರೆ ಈ ವಿವಿಧ ಸವಲತ್ತುಗಳು ಅಂತ ಹೇಳಿದ್ನಲ್ಲ, ಅಂದ್ರೆ ಹೊಸ ತೋಟ ನಿರ್ಮಾಣ ಅಥವಾ ಹಣ್ಣಿನ ಪ್ರದೇಶ ವಿಸ್ತರಣೆ. ಅಂದ್ರೆ ಉದಾಹರಣೆಗೆ ಒಂದು ಬಾಳೆ ತಗೊಳೋದಾದ್ರೆ ಕಂದು ಬಾಳೆ ಪ್ರದೇಶ ವಿಸ್ತರಣೆ. ರೈತರು ಸ್ವಂತ ಜಮೀನಿನಲ್ಲಿ 2 ಮೀಟರ್ ಅಂತರದಲ್ಲಿ ಹೊಸದಾಗಿ ನಾಟಿ ಮಾಡಿರುವ ಬಾಳೆ ಬೆಳೆಗೆ 2 ವರ್ಷಗಳ ಅವಧಿಗೆ ಇಲಾಖೆ ಮಾರ್ಗಸೂಚಿ ಅನ್ವಯ 40% ಸಹಾಯಧನವನ್ನು ನೀಡುತ್ತಾರೆ. ಅಂದ್ರೆ ಗರಿಷ್ಠ ಒಂದು 2 ಹೆಕ್ಟರ್ ಅಂದ್ರೆ ಐದು ಎಕರೆ ತನಕ ಸಹಾಯಧನ ಪಡಿಬಹುದು. ಅಂಗಾಂಶ ಬಾಳೆ ಅಂದ್ರೆ ಟಿಶ್ಯೂ ಕಲ್ಚರ್ ಬಾಳೆ ಅಂತೀವಿ. ಈ ಟಿಶ್ಯೂ ಕಲ್ಚರ್ ಬಾಳೆ ಬಾಳ ಬೆಳೆಯೋದ್ರಿಂದ ರೋಗಗಳು ಕಡಿಮೆ ಮತ್ತೆ ಹೆಚ್ಚಿನ ಇಳುವರಿ. ರೈತರು ತಮ್ಮ ಸ್ವಂತ ಜಮೀನಿನಲ್ಲಿ 1.8 meter ಅಂತರದಲ್ಲಿ ಹೊಸದಾಗಿ ನಾಟಿ ಮಾಡಿರುವ ಅಂಗಾಂಶ ಕೃಷಿ ಬಾಳೆಗೆ 40% ಸಹಾಯಧನ ನೀಡ್ತಾರೆ. ಗರಿಷ್ಠ 4 hectare ವರೆಗೆ ಅಂದ್ರೆ 10 acres ವರೆಗೂ ನೀಡ್ತಾರೆ. ಆಮೇಲೆ ಪ್ಲಾಂಟೇಶನ್ ಬೆಳೆಗಳಿಗೆ ಬಂದ್ರೆ ಈಗ ಶಿವಮೊಗ್ಗ ಚಿಕ್ಕಮಗಳೂರು ಆ ಭಾಗದಲ್ಲಿ ಆದ್ರೆ ಪ್ಲಾಂಟೇಶನ್ ಬೆಳೆಗಳು ಹೆಚ್ಚಾಗಿ ಅಂದ್ರೆ ಕಾಳುಮೆಣಸು ಆಗಿರ್ಬೋದು, ಕೊಕ್ಕೋ, ಈ ಏಲಕ್ಕಿ. ಏಲಕ್ಕಿ ಅದೆಲ್ಲ ಸಾಂಬಾರ್ ಪದಾರ್ಥ, ಕಾಳುಮೆಣಸು ಸಾಂಬಾರ್ ಪದಾರ್ಥಕ್ಕೆ ಬಂದರೂ ಕೂಡ ತೋಟಗಾರಿಕೆ ಬೆಳೆ ಆಗಿರೋದ್ರಿಂದ ಈ ಕೋಕೋ ಅಂದ್ರೆ F1 ತಳಿಯ ಪ್ರದೇಶ ವಿಸ್ತರಣೆ ಕೈಗೊಳ್ಳುವ ಅರ್ಹ ಫಲಾನುಭವಿಗಳಿಗೆ ಅಂದ್ರೆ ಪ್ರತಿ ಎಕರೆಗೆ 200 ಸಸಿಗಳಷ್ಟು ಹೊಂದಿರಬೇಕು. 40% ಸಹಾಯಧನವನ್ನು 3 years ಅವಧಿಗೆ ನೀಡ್ತಾರೆ. ಗರಿಷ್ಠ 8 hectare ವರೆಗೂ ಸಹಾಯಧನ ಪಡೆಯಬಹುದು. ಈ ಕಾಳುಮೆಣಸು ಬೆಳೆಯುವಂತಹ ಬೆಳೆಗಾರರಿಗೆ ಅರ್ಹ ಫಲಾನುಭವಿಗಳಿಗೆ 40% ಸಹಾಯಧನವನ್ನು ನೀಡ್ತಾರೆ. ಅಂದ್ರೆ ಪ್ರತಿ ಎಕರೆಗೆ 548 ಅಂದ್ರೆ 550 ತನಕ ಸರಾಸರಿ ಬಳ್ಳಿಗಳನ್ನು ಹೊಂದಿರಬೇಕಾಗ್ತದೆ. ಕಾಳುಮೆಣಸು ಪುನಶ್ಚೇತನ ಅಂದ್ರೆ ಈಗ ಆಗಲೇ ಕಾಳುಮೆಣಸು ಬೆಳೀತಿರ್ತಾರೆ, ಸಾಕಷ್ಟು ರೋಗ ಬಾಧೆಗಳಿಂದ ಕೈ ಬಿಟ್ಟಿರ್ತಾರೆ ಅಥವಾ ಮಳೆ ನೀರು ಜಾಸ್ತಿ ಆಗಿ ಕೂಡ ಹೋಗಿರ್ತದೆ. ಅಂತ ತೋಟಗಳನ್ನು ಪುನಶ್ಚೇತನ ಮಾಡ್ಲಿಕ್ಕೂ ಇದರಲ್ಲಿ ಅವಕಾಶ ಇದೆ. ಅಂತ ಅದರಲ್ಲೂ ಕೂಡ 50% ಸಹಾಯಧನ ಗರಿಷ್ಠ 8 hectare ವರೆಗೂ ಸಹಾಯಧನ ನೀಡ್ತಾರೆ. ಮತ್ತು ಸಮಗ್ರ ಕೀಟ ಮತ್ತು ರೋಗ ನಿಯಂತ್ರಣಗಳು ಅಂದ್ರೆ ಇಂಟಿಗ್ರೇಟೆಡ್ ಪೆಸ್ಟ್ ಮ್ಯಾನೇಜ್ಮೆಂಟ್, ಇಂಟಿಗ್ರೇಟೆಡ್ ಡಿಸೀಸ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ಈ ರೀತಿ ಕೀಟನಾಶಕಗಳನ್ನು ಬಳಸಿ ತೋಟಗಾರಿಕೆ ಬೆಳೆಗಳ ತಗುಲುವ ರೋಗ ಅಥವಾ ಕೀಟಗಳ ನಿರ್ವಹಣೆಗೆ ಕೂಡ ಪ್ರತಿ ಹೆಕ್ಟರ್ಗೆ ಏನು ವೆಚ್ಚದ 30% ಸಹಾಯಧನ ಕೂಡ ಪಡಿಬಹುದು. ಗರಿಷ್ಠ ಹೆಕ್ಟರ್ಗೆ 1200 rupees ವರೆಗೂ ಸಬ್ಸಿಡಿಯನ್ನ ಪಡಿಬಹುದಾಗಿದೆ. ಇದರಲ್ಲಿ ಜೇನು ಕೃಷಿಗೂ ಕೂಡ ಸಾಕಷ್ಟು ಬೆಂಬಲ ಇದೆ. ಅಂದ್ರೆ ಜೇನು ಕೃಷಿ ಅಭಿವೃದ್ಧಿಗೆ ಹೊಸದಾಗಿ ಅನುಮೋದಿತ ಸರಬರಾಜುದಾರರಿಂದ ಖರೀದಿಸಿದ ಜೇನು ಪೆಟ್ಟಿಗೆ ಮತ್ತು ಅದರ ಬಿಲ್ಲು ಏನು ಅದು ಇರ್ತದೆ, ಜೇನು ಗೂಡಿಗೆ 40% ಸಹಾಯಧನದಂತೆ 1 peticage ಕೊಡ್ತಾರೆ. ಜೇನು ನೊಣಗಳಿಗೆ 1600 ಸಹಾಯಧನಗಳನ್ನು ನೀಡಲಾಗುವುದು. ಗರಿಷ್ಠ 100 ಜೇನು ಪೆಟ್ಟಿಗೆ ಗೂಡಿಗೆ ಸಹಾಯಧನ ಪಡೆಯಬಹುದು ಒಬ್ಬ ರೈತ. ಅದರ ಜೊತೆಗೆ ಜೇನು ತೆಗೆಯುವ ಯಂತ್ರಕ್ಕೂ ಕೂಡ 8,000 rupees ಸಹಾಯಧನ ಇದೆ. ಇದರ ಜೊತೆಗೆ ಈ ನೀರು ಸಂಗ್ರಹಣಾ ಘಟಕ ಅಂದ್ರೆ ಈ ಫಾರ್ಮ್ ಪಾಂಡ್ ಅಂತ ಕೃಷಿ ಹೊಂಡವನ್ನು ತಯಾರಿಕೆ ಮಾಡ್ಲಿಕ್ಕೋಸ್ಕರ 75,000 rupees ಸಹಾಯಧನ ಇದರಲ್ಲಿ ಮೀಸಲಿಡಲಾಗಿದೆ. ಮಾರುಕಟ್ಟೆ ಸಹಾಯ ಅಂದ್ರೆ ಒಂದು ಮಾರುಕಟ್ಟೆ ಘಟಕ ನಿರ್ಮಾಣಕ್ಕೆ 600,000 rupees ಸಹಾಯಧನ ನೀಡಲಾಗುವುದು. ಇದು ರೈತರು ಮಾಡ್ಲಿಕ್ಕೆ ಬರಲ್ಲ, ಈ ಒಂದು ಸಂಸ್ಥೆ ಸೊಸೈಟಿ ರಿಜಿಸ್ಟರ್ಡ್ ಸೊಸೈಟಿಗಳು ಕೂಡ ಇದರಲ್ಲಿ ಇದರ ಸಹಾಯಧನ ಪಡೆಯಬಹುದು. ಟ್ರ್ಯಾಕ್ಟರ್ ಸಹಾಯಧನ ಕೂಡ ಇದೆ. ಪಾಲಿ ಹೌಸ್ ಅಲ್ಲಿ ಸಂರಕ್ಷಿತ ಪ್ರದೇಶದಲ್ಲಿ ಬೆಳೆಯತಕ್ಕಂತ ರೈತರಿಗೂ ಕೂಡ ಗರಿಷ್ಠ 8,00,000 rupees ತನಕ ಸಹಾಯಧನ ಇದೆ. ಸೂಕ್ಷ್ಮ ನೀರಾವರಿ ಯೋಜನೆ ಅಂದ್ರೆ ಏನು ಹನಿ ನೀರಾವರಿ ಸ್ಪ್ರಿಂಕ್ಲರ್ ಅಂತಾರೆ ತುಂತುರು ನೀರಾವರಿಗೂ ಕೂಡ ರೈತರಿಗೆ 2 hectare ವರೆಗೆ 90% ಸಹಾಯಧನ ಈ SC/ST ಕ್ಯಾಟಗರಿ ಅವರಿಗಿದೆ. ಜನರಲ್ ಅವರಿಗೆ 75% ಸಹಾಯಧನ 5 hectare ವರೆಗೂ ಅವಕಾಶ ಮಾಡಲಾಗಿದೆ. ಇದು ಈಗ ಫಲಾನುಭವಿಗಳ ಒಂದು ಅರ್ಹತೆಗೆ ಬಂದ್ರೆ ಯಾವ ಒಂದು ಅರ್ಹತೆನೆ ಹೊಂದಿರಬೇಕು ಈ ಒಂದು ರಾಷ್ಟ್ರೀಯ ತೋಟಗಾರಿಕೆ ಮಿಷನ್ ನಿಂದ ಅವರು ಲಾಭ ಪಡೆಯುವುದಾದರೆ ಅಥವಾ ಸೌಲಭ್ಯ ಪಡೆಯುವುದಾದರೆ ಹೇಳ್ತೀರಾ ಸರ್? ಈ ಯೋಜನೆಯ ಫಲಾನುಭವಿಗಳು ಬಹುಮುಖ್ಯವಾಗಿ ರೈತರೇ ಆಗಿರಬೇಕು, ಅಂದ್ರೆ ಪಹಣಿ ಹೊಂದಿರಬೇಕು ಅಥವಾ ಅವರ ಹೆಸರಿನಲ್ಲಿ ಜಮೀನನ್ನು ಹೊಂದಿರಬೇಕು. ಮತ್ತು ಇದಲ್ಲದೆ ಔಷಧಿ ಸಸ್ಯಗಳ ತಯಾರಕರು ಅಥವಾ ನರ್ಸರಿ ಉತ್ಪಾದಕರು, ರೈತ ಸಂಘಗಳು ಅಂದ್ರೆ ರೈತ ಉತ್ಪಾದಕ ಕಂಪನಿಗಳು ಇರ್ತದೆ, ಸ್ವಸಹಾಯ ಸಂಘಗಳು ಅಥವಾ ಸರ್ಕಾರೇತರ ಸಂಸ್ಥೆಗಳು, ಸಾರ್ವಜನಿಕ ಉದ್ಯಮ ಮತ್ತು ಔಷಧಿ ವಲಯದ ಇತರ ಪಾಲುದಾರರು ಕೂಡ ಇದರ ಯೋಜನೆ ಪಡೆಯಬಹುದು. ಒಟ್ಟಾರೆ ರೈತರು ಮತ್ತು ಈ ಹೇಳಿದಂತ ಈ ಸ್ವಸಹಾಯ ಸಂಘಗಳು ಅಥವಾ ರಿಜಿಸ್ಟರ್ಡ್ ಸೊಸೈಟಿ ಆದಂತವ್ರು ಕೂಡ ಈ ಯೋಜನೆಯ ಸೌಲಭ್ಯಗಳನ್ನು ಪಡೆಯಬಹುದು. ಈ ಯೋಜನೆಗಳ ಫಲಾನುಭವಿಗಳಾಗುವ ರೈತರು ಯಾವ ಒಂದು ದಾಖಲೆಗಳನ್ನ ಕಡ್ಡಾಯವಾಗಿ ಸಲ್ಲಿಸಬೇಕು? ಅಂದ್ರೆ ಈಗ ಈ ಯೋಜನೆ ನಾವು ಪಡೆಯಬೇಕಾದ್ರೆ ದಾಖಲೆಗಳ ಒಂದು ಸಲ್ಲಿಸಬೇಕಾಗ್ತದೆ. ಸೊ ಅದರಲ್ಲಿ ಮುಖ್ಯವಾಗಿ ಕಂಪಲ್ಸರಿ ಅಂತಂದ್ರೆ ಕಡ್ಡಾಯವಾಗಿ ಸಲ್ಲಿಸಬೇಕಾದಂತ ಒಂದು ದಾಖಲೆಗಳ ಬಗ್ಗೆ ಸ್ವಲ್ಪ ಹೇಳಿ. ಈ ಯೋಜನೆಯ ಸೌಲಭ್ಯಗಳನ್ನು ಪಡೆದುಕೊಳ್ಬೇಕಾದ್ರೆ ರೈತರು ತಮ್ಮ ನಿಗದಿತ ನಮೂನೆಯ ಅರ್ಜಿಯನ್ನು ಭರ್ತಿ ಮಾಡಬೇಕಾಗ್ತದೆ. ಅದರ ಜೊತೆಗೆ ಪಾಸ್ಪೋರ್ಟ್ ಅಳತೆಯ ಫೋಟೋಗಳನ್ನು ಲಗತ್ತಿಸಬೇಕು. ಇದರ ಜೊತೆಗೆ ತೋಟಗಾರಿಕೆ ಬೆಳೆ ಹೊಂದಿರುವ ಪಹಣಿ ಹೊಂದಿರಬೇಕು, ಅಂದ್ರೆ ಪಹಣಿಯಲ್ಲಿ ಎಂಟ್ರಿ ಆಗಿರ್ಬೇಕು ಯಾವ ಬೆಳೆ ಬೆಳೆದಿದ್ದಾರೆ ಅವರು ಅಂತ. ಉದಾಹರಣೆಗೆ ಈರುಳ್ಳಿ ಅಥವಾ ಈ ಮೆಣಸಿನಕಾಯಿ, ಹೂವು,

ಅದೀಗಾಗ್ಲೇ ಓಡಾಡ್ಲಿಕ್ಕೆ ಆಗ್ಲಿ ಆಗ್ದಂಗ ಆಗಿದೆ ನಮ್ಗೆ ಬೆಳವಣಿಗೆ ತೊಂದರೆ ಆಗಿದೆ ಬೆಳವಣಿಗೆಯಿಂದ ಅಷ್ಟು ಅಂತರ ಕೊಟ್ಟರು ಕೂಡ ಮತ್ತೆ ಓಡಲಾಡ್ಲಿಕ್ಕೆ ತೊಂದರೆ ಆಗಿದೆ. ಗೊಬ್ಬರದ ಒಂದು ನಿರ್ವಹಣೆಗೆ ಬಂದ್ರೆ ತದನಂತರ ನಾಟಿ ಮಾಡಾದ್ಮೇಲೆ ಯಾವ ಗೊಬ್ಬರ ಕೊಡ್ಬೇಕಂತ ಹೇಳ್ತೀರಾ? ಯಾವ ಗೊಬ್ಬರ ಕೊಟ್ಟಿದ್ದೀರಾ ತಾವು? ನಾಟಿ ಮಾಡಾದ್ಮೇಲೆ 15-20 ಡೇಸ್ ಯಾವ್ದೇ ಒಂದು ಗೊಬ್ಬರ ಕೊಡಬೇಕು ಅವಶ್ಯಕತೆ ಬೇಡ. ಬೇಡ, ಅದಕ್ಕೆ ಯಾವ್ದು ಸಿಂಪರಣೆ ಕೂಡ ಬೇಡ. ಸಿಂಪರಣೆ ಒಂದು ವೀಕ್ಲಿ ಒನ್ ಟೈಮು, ಏನ್ ರೋಗ ಇಲ್ಲ ಅಂತ ನೋಡ್ಕೊಂಡು ಕ್ಲೈಮೇಟ್ ವೆದರ್ ಇದ್ರ ಮೇಲೆ ಚೇಂಜ್ ಆಗುತ್ತೆ. ಹೌದು ಹೌದು, ನಾವು 15 ಡೇಸ್ ಔಷಧಿ ಸಿಂಪರಣೆ ಮಾಡದೇನು ಇರಬಹುದು, 5-3 ಡೇಸ್ ಗೆಲ್ಲ ಸಿಂಪರಣೆ ಮಾಡ್ಬೇಕಾದ ಅವಶ್ಯಕತೆನೂ ಬರಬಹುದು. ಯಾವ ತರ ಅಂತಂದ್ರೆ, ಈ ತರ ಮೋಡ ಎಲ್ಲ ಬಂದಾಗ 3-4 ಡೇಸ್ ಒಳಗಡೆ ಸಿಂಪರಣೆ ಮಾಡ್ಬೇಕಾಗ್ತದೆ. ಹೌದು, ಮೋಡ ಇಲ್ಲ ಅಂದಾಗ 15 ಡೇಸ್ ಹೋಗಿ ಒಂದ್ಸಲ ಸಿಂಪರಣೆ ಮಾಡಬಹುದು. 20 ದಿನ ಆದ್ಮೇಲೆ ಒಂದು 2-2 ಕೆಜಿ ಏನು, ಒಂದು 74 ಅಂತ ಈಗ ನೀರಿನಲ್ಲಿ ಕರಗತಕ್ಕಂತ ಗೊಬ್ಬರ 94 ಅಂತಕ್ಕಂತದನ್ನ ಒಂದು 2 ಕೆಜಿ ಒಂದಿನ ಬಿಟ್ರೆ, ಆಮೇಲೆ ಕ್ಯಾಲ್ಸಿಯಂ ನೈಟ್ರೇಟ್ ಅಂತ ಬರ್ತೈತೆ, ಆಮೇಲೆ ಪೊಟಾಶಿಯಂ ನೈಟ್ರೇಟ್. ಇದು ನೀವು ನೀರಿನ ವ್ಯವಸ್ಥೆ ಡ್ರಿಪ್ ಮುಖಾಂತರ ತಾನೆ? ಡ್ರಿಪ್ ಮುಖಾಂತರನೇ ಕೊಡಬೇಕು. ಸೊ ಡ್ರಿಪ್ ಮುಖಾಂತರ ಇದು ಕೂಡ ಗೊಬ್ಬರ ಕೂಡ ಕೂಡ ಡ್ರಿಪ್ ಮುಖಾಂತರನೇ ಕೊಡ್ಬೇಕು ನಾವು. ರಸಾವರಿ ಅಂತ, ರಸಾವರಿ ಅಂತ ಅದನ್ನ ಡ್ರಿಪ್ ಅಲ್ಲಿ ನಾವು ಯಾಕೆ ಪ್ಲಾಸ್ಟಿಕ್ ಹಾಕಿ ಮುಚ್ಚಿಬಿಟ್ಟಿರ್ತೀವಿ, ಈ ಪ್ಲಾಸ್ಟಿಕ್ ಹಾಕಿ ಮುಚ್ಚೋದ್ರಿಂದ ಏನಂದ್ರೆ ನಾವು ನೀರು ಆವಿ ಆಗಿ ಹೋಗಲ್ಲ. ಈ ನಮಗೆ ನೀರಿನ ಕೊರತೆ ತುಂಬಾ ಇದೆ, ಜಾಸ್ತಿ ನೀರಿನ ಆವಿ ಆಗಿ ಹೋಗಲ್ಲ. ಅದು ನಾವು ಸ್ವಲ್ಪ ಪ್ರಮಾಣದಲ್ಲಿ ನೀರ್ ಬಿಟ್ರು ಟೊಮ್ಯಾಟೊ ಬೆಳೆತಕ್ಕಂತ ಕೆಪಾಸಿಟಿ ಇರುತ್ತೆ. 1 ಎಕರೆಯಲ್ಲಿ ನಾಟಿ ಮಾಡಿಬಿಟ್ಟು ಕಟ್ಬಿಟ್ಟು ಈ ಕೈಯಲ್ಲಿ ಕಟ್ಬಿಟ್ಟು ನೀರ್ ಬೆಳಿತೀವಲ್ಲ, ಅದರ 10ರಷ್ಟು ನೀರು ಇನ್ಕಮ್ ಆಗುತ್ತೆ. 1 ಎಕರೆ ಕಟ್ತಕ್ಕಂತ ನೀರು 10 ಎಕರೆ ಯೂಸ್ ಮಾಡಬಹುದು. ಡ್ರಿಪ್ ಹಾಕಿ ಮಲ್ಚಿಂಗ್ ಮಾಡಿದಾಗ 1 ಎಕರೆಗೆ ಟೊಮ್ಯಾಟೋಗೆ ಕಟ್ತಕ್ಕಂತ ನೀರು 10 ಎಕರೆಯಲ್ಲಿ ಬೆಳೆಯಬಹುದು. ರಸಾವರಿ ಕೊಡ್ತಕ್ಕಂತ ಒಂದು ವಿಚಾರದಲ್ಲಿ ಒಂದಿನ 2 ಕೆಜಿ ಬಿಟ್ರೆ ಒಂದು 5 ದಿನ ಬಿಟ್ಕೊಂಡು ಕ್ಯಾಲ್ಸಿಯಂ ನೈಟ್ರೇಟ್ ಅಂತಕ್ಕಂಥದ್ದು ಬರ್ತೈತೆ, ಅದನ್ನೊಂದು 2 ಕೆಜಿ ಬಿಡ್ತಕ್ಕಂಥದ್ದು. ಆಮೇಲೆ ಪೊಟಾಶಿಯಂ ನೈಟ್ರೇಟ್ ಅಂತ ಬರುತ್ತೆ, ಅದೊಂದು 2 ಕೆಜಿ ಒಂದು 5 ದಿನ ಆದ್ಮೇಲೆ. ಈ ತರ ಒಂದು 3 ಸಲ ಬಿಟ್ಟಾಗ 15 ದಿನ ಮುಂದೆ ಹೋಗ್ತೈತೆ. ಆಮೇಲೆ ಒಂದು 4 ಕೆಜಿ ಬಿಡೋ ಅಂತ ವ್ಯವಸ್ಥೆ ಮಾಡ್ಕೋಬೇಕು. ಗಿಡ ಡೆವಲಪ್ ಆದಂಗೆಲ್ಲ ಅದಕ್ಕೆ ಫುಡ್ ಜಾಸ್ತಿ ಕೊಡ್ತಾ ಹೋಗ್ಬೇಕು. ಗಿಡ ಚಿಕ್ಕದಿದ್ದಾಗ ಫುಡ್ ಕಡಿಮೆ ಇರಬೇಕು, ಗಿಡ ಜಾಸ್ತಿ ಆಗ್ತಾ ಆಗ್ತಾ ಆಗ್ತಾ ಫುಡ್ ಜಾಸ್ತಿ ಕೊಡ್ತಾ ಹೋಗ್ಬೇಕು. ಎದು ಯಾವ ಎಷ್ಟು ದಿನದವರೆಗೂ ಕೊಡ್ಬೇಕು, ಗಿಡ ಬೆಳೆಯಕ್ಕೆ ಎಷ್ಟು ಸಾಮರ್ಥ್ಯ ಇದೆಯೋ ಅದುವರೆಗೂ ಜಾಸ್ತಿ ಕೊಡ್ಬೇಕು. ಕಾಯಿ ಜಾಸ್ತಿ ಆಗಿ ಹಣ್ಣು ಕೀಳಕ್ ಸ್ಟಾರ್ಟ್ ಮಾಡ್ತೀವಲ್ಲ, ಆಮೇಲಿಂದ ಕಡಿಮೆ ಮಾಡ್ಕೋಬೇಕು ಅದನ್ನ. ಅದು ಏನು ಗಿಡ ಬೆಳವಣಿಗೆ ಮೇಲೆ ನೋಡ್ಕೊಂಡು ಕೊಡ್ತಾ ಹೋಗ್ಬೇಕು. ಗಿಡ ಡೆವಲಪ್ ಆದ್ರೆ ಜಾಸ್ತಿ ಕೊಡ್ಬೇಕು, ಗಿಡ ಕಮ್ಮಿ ಆದ್ರೆ ಕಮ್ಮಿ ಕೊಡ್ಬೇಕು. ಆತರ ಒಂದಿದ್ರ ಮೇಲೆ ರಸಾವರಿಸಿಕೊಂಡಿದ್ದೀವಿ ನಾವು, ಅದೇ ವಿಧಾನ ಅಳವಡಿಸಿಕೊಂಡಿದ್ದೀವಿ. ಕಳೆ ನಿವಾರಣೆ ಬಗ್ಗೆಯಲ್ಲಿ ನಾವು ಮಲ್ಚಿಂಗ್ ಆಗದಾಗ ಕಳೆ ದುಡ್ಡೆಲ್ಲ ನಮ್ಗೆ ಉಳಿದೋಯ್ತು. ಆಮೇಲೆ ನೀರಿನ ಒಂದು ಹಿತದೃಷ್ಟಿಯಿಂದ ಮಲ್ಚಿಂಗ್ ಆಗ್ತಕ್ಕಂಥದ್ದು, ರೋಗ ಬರ್ತಕ್ಕಂತ ಒಂದು ಇದರಿಂದ ಮಲ್ಚಿಂಗ್ ಆಗ್ತಕ್ಕಂಥದ್ದು. ರೋಗ ಎಷ್ಟು ಅವಾಯ್ಡ್ ಆಗುತ್ತೆ ಅಂದ್ರೆ ಮಲ್ಚಿಂಗ್ ಮಾಡಿರೋದಕ್ಕೂ ಮಲ್ಚಿಂಗ್ ಮಾಡದೇ ಇರೋದಕ್ಕೂ ಈಗ ನಮ್ಮ ತೋಟದಲ್ಲಿ ಬಂದು ನೋಡಿದ್ರೆ ಎಲ್ಲಾರ್ಗೂ ಗೊತ್ತಾಗುತ್ತೆ. ಅಂದ್ರೆ ರೋಗರಹಿತವಾದ ಒಂದು ಮಲ್ಚಿಂಗ್ ಹಾಕಿರ್ತಕ್ಕಂತ ಒಂದಿದ್ರಲ್ಲಿ ಸ್ವಲ್ಪ ವೈರಸ್ ಸ್ವಲ್ಪ ಬಂದಿದೆ ಮೊನ್ನೆ, ನಮ್ದ್ರಲ್ಲೂ ಸ್ವಲ್ಪ ಇದೆ ವೈರಸ್. ಅದ್ರ ಬಗ್ಗೆ ನಾವು ಇದುವರೆಗೂ ವೈರಸ್ ನಮ್ದ್ರಲ್ಲಿ ಬಂದಿರ್ಲಿಲ್ಲ, ಈ ಸ್ವಲ್ಪ ವೈರಸ್ ಬಂದಿದೆ, ಹೆಂಗ್ ಬಂತು ಅಂತ ನಮಗೂ ಗೊತ್ತಿಲ್ಲ. ಮನೆ ಗಾಳಿ ಮುಖಾಂತರ ಬರೋದು. ಈ ಮಲ್ಚಿಂಗ್ ಹಾಕಿರ್ತಕ್ಕಂಥದ್ರಲ್ಲಿ ಸ್ವಲ್ಪ ವೈರಸ್ ಇದೆ, ಮಲ್ಚಿಂಗ್ ಆಗದೆ ಇರೋದು ಪೂರ್ತಿ ಹಾಳಾಗ್ಬಿಟ್ಟಿದೆ. ಪೂರ್ತಿ ಅಂದ್ರೆ 90% ಹಾಳಾಗಿದೆ, 10% ಹಾಕದೆ ಇರ್ತಕ್ಕಂಥದ್ದು. ಈಗ 10% ಇದ್ರೆ ಇರ್ಬೋದು. ಈಗ ಮಲ್ಚಿಂಗ್ ಹಾಕಿರೋದ್ರಲ್ಲಿ 10% ವೈರಸ್ ಇದೆ, 90% ಚೆನ್ನಾಗಿದೆ. ಈಗ ನೀವೇನ್ ಟೊಮೆಟೊ ಬೆಳೆದಿದ್ದೀರಾ, ಅದರಲ್ಲಿ ನಿಮ್ಗೆ ಯಾವ ಒಂದು ರೋಗಗಳು ಮತ್ತು ಕೀಟಗಳು ನಿಮ್ಮ ಒಂದು ಅನುಭವಕ್ಕೆ ಬಂದಿದೆ, ಇದಕ್ಕೆ ನಿರ್ವಹಣೆಗೆ ಏನ್ ಮಾಡಿದ್ದೀರಾ? ಈ ಒಂದು ಟೊಮೆಟೊ ಇದಕ್ಕೆ ಅರ್ಕಾರಕ್ಷಕ ಇದಕ್ಕೆ ಬ್ಲೈಟ್ ಕಪ್ಪು ಚುಕ್ಕೆ ರೋಗ ಎಲೆಗಳ ಮೇಲೆ ಕಪ್ಪು ಚುಕ್ಕೆ ರೋಗ ಬರ್ತಕ್ಕಂಥದ್ದು ಕಡಿಮೆ ಅಂತ ಹೇಳ್ತೀರಾ? ಮಳೆಗಾಲದಲ್ಲಿ ಬೇರೆ ಟೊಮೆಟೊ ಹೋಲಿಸಿದಾಗ ಈ ಕಪ್ಪು ಕೊಳ್ತು ಹೋಗ್ತಕ್ಕಂಥ ರೋಗ, ಕಾಯಿ ಕೊರಕ ರೋಗ, ಈ ಕಪ್ಪು ಚುಕ್ಕೆ ಬಂದು ಈ ತರ ಬಿಂಗಿ ಆಗ್ತಕ್ಕಂಥ ರೋಗ, ಅವು ಒಂದು 2-3 ತರದ ರೋಗಗಳು ಕಮ್ಮಿ ಇದೆ ಇದಕ್ಕೆ. ಕಮ್ಮಿ ಇದೆ ಅಂತ ಹೇಳ್ತೀರಾ? ಈ ವೈರಸ್ಗೆ ಏನ್ ಆತರದ ಇದಿಲ್ಲ.